Ya ma po Arkaya ಉದಗಕ್ಷನ್ ಇಂದ್ರ ಯಾಮದ್ವಾನೇ ಸೂದ ಇಂದ್ರ ಯಾಮೋ ವಾನ ಈದ ಪರಿಷ್ಟೋ ಯೋ ಮಾ vidya vive Oh, my. ramo ಮಭಾಯಿ ಪ್ರಗಾಯತ ಸಾಖಾಯಸ್ತೋಮ ವಾ ಓ ಆಯಾಯಿ ಸಾಖಾಯಸ್ತೋಮ ಆ ಪ್ರಗಾಯತ್ವಾ ಆಮಾ ತೂವೌ ತೂಹೌ ಹವಾ ಅಜ್ನಾಯಿ ಜೌರ್ನ ಚಿತ್ರಂಗ್ರಾಭಂ ಸಂಗ್ರಭಾ ಆಯಾ ಚಿತ್ರಂಗ್ರಾಭಂ ಸಂಗ್ರೇ ಓಹೋಯಿ ಭಾ ಆಯಾ ಐ ಹೋಯಿ ಮಹಾಹಸ್ತಿ ದಕ್ಷ ಆಹೋಯಿ ಔ ಚಿತ್ರಂಗ್ರಾಭಂ ಸಂಗ್ರಭಾಯ ಚಿತ್ರಂಗ್ರಾಭಂ ಸಂಗ್ರೇ ಈಹ ಭಾಯ ಐ ಹೋಯಿ ಮಹಾಹಸ್ತಿ ದಕ್ಷ ಧಾವಿದಾಯ ಸೋನ ಅಂಗಾಯಿ ಸಾತ್ಯೋ ಸ್ಯಾ ಆಸಾ ಪತಿ ಆ अभि प्राग पतिं गिरा इन्द्रमर्त्ययथाविदा आय सोऽनन्दत्या ये बिर्विश्वा Samairaya Ahai Uta Shrosha Tuna Utaswara Ayova Chivara